ಈ ಬ್ರುಸೆಲ್ಲಾ ಅಭಿಯಾನ ಏನು ನಾವು 6-15 ಸೆಪ್ಟೆಂಬರ್ ವರೆಗೆ ಹಮ್ಮಿಕೊಂಡಿದ್ದೀವಿ, ಕೆಲವು ತಾಂತ್ರಿಕ ಮಾಹಿತಿಗಳ ಒಂದು ಕೊರತೆಯಿಂದ ನಾವು ಇದನ್ನ ಇನ್ನೂ ಒಂದು 5 ದಿವಸ ಅಂದ್ರೆ 20 ಸೆಪ್ಟೆಂಬರ್ ವರೆಗೆ ಹೆಚ್ಚಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲಾ ರೈತರು ಪಡ್ಕೋಬೇಕು ಮತ್ತು ಎಲ್ಲಾ ರಾಸುಗಳಿಗೆ ಈ ಒಂದು ಲಸಿಕೆಯನ್ನು ಮಾಡಿಸಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊ. ಅಂದ್ರೆ ನೀವು ಹೇಳೋ ಪ್ರಕಾರ 6-15 ರವರೆಗೆ ಇಲ್ಲ, ಸೆಪ್ಟೆಂಬರ್ 20 ರವರೆಗೆ ಇದೆ ಮತ್ತೆ ಎಲ್ಲಾ ಪಶುಪಾಲನಾ ಕೇಂದ್ರಗಳಲ್ಲಿ ಇದರ ಲಸಿಕೆ ಲಭ್ಯ ಇದೆ. ಇದಕ್ಕೆ ಏನು ಶುಲ್ಕ ಏನಾದ್ರೂ ಇದೆ? ಇಲ್ಲ ಇಲ್ಲ ಸರ್, ಫ್ರೀ ಗವರ್ಮೆಂಟ್ ಐತೆ, ಫ್ರೀ ವ್ಯಾಕ್ಸಿನೇಷನ್. ಶೇಷರವರೇ, ಈಗ ನಮ್ಮ ರೈತರು ಏನು ಮಾಡ್ತಾರೆ, ಏನಾದ್ರೂ ಈ ರೀತಿಯ ಜ್ವರ ಅಥವಾ ಕಾಲುಬೇನೆ ಅಥವಾ ಏನಾದ್ರೂ ಆದ್ರೆ ರೈತರು ತಮ್ಮದೇ ಆದಂತ ವಿಧಾನಗಳನ್ನ ಮತ್ತೆ ಹಳ್ಳಿಯಲ್ಲಿ ಸಿಗುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಗುಣ ಆಗ್ತದಂತ ಕಾಯ್ತಾರೆ. ಅಂತಿಮ ಹಂತಕ್ಕೆ ಅದು ಬಹಳ ಉಲ್ಬಣಗೊಂಡಾಗ ಮಾತ್ರ ಪಶುವೈದ್ಯಕೀಯ ಕೇಂದ್ರಕ್ಕೆ ಬರ್ತಾರೆ ಅಥವಾ ವೈದ್ಯರನ್ನು ಕಾಣ್ತಾರೆ. ಈಗ ಇದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನ ಹೇಗಿರ್ತದೆ? ಇದು ಆಕ್ಚುಲಿ ಮುಖ್ಯವಾಗಿ ಇದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಪ್ರಾಣಿಗಳಲ್ಲಿ ಕಷ್ಟ ಇದ್ರ ಚಿಕಿತ್ಸೆ. ಯಾಕಂತ ಹೇಳಿದ್ರೆ ಏನಾಗುತ್ತೆ, ಇದರ ಚಿಕಿತ್ಸೆ ಡ್ಯೂರೇಷನ್ ಏನಿದೆಯಲ್ಲ, ಇಟ್ಸ್ ಲಾಂಗ್ ಡ್ಯೂರೇಟೆಡ್ ಟ್ರೀಟ್ಮೆಂಟ್. ದೀರ್ಘಾವಧಿ ಕನಿಷ್ಠ 3 ತಿಂಗಳು ನಾವು ಇದಕ್ಕೆ ಕಂಟಿನ್ಯೂಸ್ ಆಗಿಂತ ಹೈಯರ್ ಆಂಟಿಬಯೋಟಿಕ್ ಕೊಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ಕಾಸ್ಟ್ ಆಫ್ ಮೆಡಿಸಿನ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಎನಿಮಲ್ ವ್ಯಾಲ್ಯೂಯೇಷನ್. ಅವಾಗ ನಾವು ಕೆಲವು ಪ್ರಿಕಾಷನರಿ ಮೇಜರ್ ತಗೊಳ್ಬೇಕಾಗುತ್ತೆ. ಅವಾಗ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಪಾಸಿಟಿವ್ ಆಗಿರ್ತಕ್ಕಂತ ಅಥವಾ ಕನ್ಫರ್ಮ್ ದೃಢಪಟ್ಟಿರ್ತಕ್ಕಂತ ಪ್ರಾಣಿಗಳನ್ನ ವಿಲೇಮಾರಿ ಮಾಡತಕ್ಕಂಥದಕ್ಕೆ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ. ಶೇಷರವರೇ, ಈಗ ನೀವು ಈ ಭಯಾನಕತೆ, ಇದೊಂದು ರೋಗ ಬಂಜೆತನವನ್ನ ತಂದು ಕೊಡ್ತದೆ ಮತ್ತೆ ಹರಡುತ್ತದೆ ಕೂಡ ಅಂತ ಹೇಳುವಾಗ ಇದು ಬಹಳ ಒಂದು ನಮ್ಮ ರೈತರು ಎಚ್ಚರಿಕೆಯನ್ನು ವಹಿಸಬೇಕಾದಂತ ಒಂದು ರೋಗ ಅಂತ ನಿಮ್ಮ ಮಾತಿನಿಂದ ಅರ್ಥ ಆಗ್ತದೆ. ಈ ರೋಗದ ತೀವ್ರತೆ ಎಷ್ಟು ಮತ್ತು ಸರಾಸರಿ ಎಷ್ಟು ಪ್ರಾಣಿಗಳಲ್ಲಿ ಈಗ ತಗುಲಿದೆ ಅಂತ ಏನಾದ್ರೂ ಅಂಕಿಅಂಶಗಳಿವೆನ? ಆಕ್ಚುಲಿ ಸಾಮಾನ್ಯವಾಗಿ ನಿಮ್ಮ ಈ ಒಂದು ನಮ್ಮ ಪ್ರಯೋಗಾಲಯದಲ್ಲಿ ನಾವು ಕಲಬುರಗಿ, ಯಾದಗಿರಿ ಮತ್ತು ಬೀದರ್ದ ಸಂಖ್ಯೆಯನ್ನು ನಾವು ಇದು ಮಾಡಿದಾಗ ಸರಾಸರಿ ಪ್ರಾಣಿಗಳಲ್ಲಿ ಏನು ಹಾಲು ಕೊಡತಕ್ಕಂಥ ಪ್ರಾಣಿಗಳಲ್ಲಿ 2-4% ಪ್ರಾಣಿಗಳು ಈ ರೋಗಕ್ಕೆ ಆಲ್ರೆಡಿ ತುತ್ತಾಗಿದ್ದಾವೆ, ಆಲ್ರೆಡಿ ಪಾಸಿಟಿವ್ ಅದಾವೆ. ಓಹೋ, ಅಂತ ಪ್ರಾಣಿಗಳಿಗೆ ನಾವು ವೈಜ್ಞಾನಿಕವಾಗಿ ಅವರಿಗೆ ಅವೇರ್ನೆಸ್ ಕೊಟ್ಟು ನಾವು ಬದಲಾವಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಲಸಿಕೆ ಮಾಡಿ ಮುಂದೆ ಬರ್ತಕ್ಕಂಥ ಪ್ರಾಣಿಗಳಿಗೆ ಉಳಿಸ್ತಕ್ಕಂಥದ್ದು ಈ ರೋಗ ಬರದಂಗೆ ತಡೆಗಟ್ಟಲಿರ್ತಕ್ಕಂಥ ನಮ್ದು ಒಂದು ಮುಖ್ಯ ಆದ್ಯತೆ ಆಗಿರ್ತದೆ. ಈಗ ರಾಜ್ಯದ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದರ ತೀವ್ರತೆ ಹೇಗಿದೆ? ಆಕ್ಚುಲಿ ಕಲ್ಯಾಣ ಕರ್ನಾಟಕದಲ್ಲೇ ಇದರ ತೀವ್ರತೆ ಹೆಚ್ಚಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಏನು ಹಸು ಎಮ್ಮೆ ಅಂತೀವಿ ಇದರದ್ದು ಸಂಖ್ಯೆ ಹೆಚ್ಚಿದೆ. ಒಂದು ಯಾಕಂತ ಹೇಳಿದ್ರೆ ಪಾವರ್ಟಿ ಕಡಿಮೆ ಇರೋದ್ರಿಂದ, ಲ್ಯಾಂಡ್ ಓನರ್ಶಿಪ್ ಹೆಚ್ಚಿರೋದ್ರಿಂದ ಈ ಕಡೆ ಭಾಗದಲ್ಲಿ ನಾವು ಪಶುಪಾಲನೆ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಸಂಖ್ಯೆ ಹೆಚ್ಚಿದೆ. ಅದೇ ನಾವು ಏನ್ ಆ ಕಡೆ ಡಿಸ್ಟಿಕ್ ಅದಾವ ಬೆಂಗಳೂರು ಮ್ಯಾಂಗ್ಳೂರ್ ಆ ಕಡೆ ಏನಂತ ಹೇಳಿದ್ರೆ ಸ್ವಲ್ಪ ಎಜುಕೇಶನ್ ಹೆಚ್ಚಿರೋದ್ರಿಂದ ಅವ್ರು ಏನ್ ಮಾಡಿದ್ರು ವೈಜ್ಞಾನಿಕವಾಗಿ ಮಾಡತಕ್ಕಂಥ ಪ್ರವೃತ್ತಿ ಹೆಚ್ಚಿದೆ. ಅದರ ಜೊತೆಗೆ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಎಲ್ಲ ಆರ್ಗನೈಸ್ಡ್ ಫಾರ್ಮ್. ಅಂತ ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ ಅವರು ವರ್ಷಕ್ಕೆ ಒಂದ್ಸಲ 2 ಸಲ ಇಂಥ ಒಂದು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದು ಅದನ್ನ ಸ್ಕ್ರೀನ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಸೂಕ್ತ ವಿಲೇಮಾರಿ ಮಾಡತಕ್ಕಂಥದ್ದು ಅವ್ರ ಸಾಮಾನ್ಯ ಒಂದು ರೂಢಿಯಾಗಿರುತ್ತದೆ. ಸರ್, ಈಗ ನೀವು ಹೇಳಿದ್ರಿ ಈ ಭಾಗದಲ್ಲಿ ಹೆಚ್ಚು ಕಂಡು ಬರ್ತದೆ ರಾಜ್ಯದ ಅಂಕಿಅಂಶಗಳನ್ನು ಗಮನಿಸಿದಾಗ ಅಂತ, ಹಾಗಾದ್ರೆ ಇಲ್ಲಿ ಜಾಗೃತಿ ಬಹಳಷ್ಟು ಬೇಕಾಗ್ತದೆ. ಈಗ ಈ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಭಾರತ ಸರ್ಕಾರ ಅಥವಾ ಪಶುಸಂಗೋಪನೆ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಹೆಜ್ಜೆಗಳನ್ನು ಇಟ್ಟುಕೊಂಡಿದೆ ಅಂತ? ಇದು ಆಕ್ಚುಲಿ ಈ ರೋಗ ಏನಿದೆಯಲ್ಲ, ಇದು ಹೇಗೆ ರೋಗ ಅಂತ ಹೇಳಿದ್ರೆ, ಒಂದ್ಸಲ ಹಸುಗಳಿಗೆ ಅಬಾಷನ್ಸ್ ಆಯ್ತು ಅದು ದೃಢಪಟ್ಟಿದ ಮೇಲೆ ನಾವು ಅದಕ್ಕೆ ಏನ್ ಮಾಡ್ಲಿಕ್ಕಾಗಲ್ಲ. ಬಟ್ ಇದರಲ್ಲಿ ಒಂದು ಪ್ರಯಾಯ ನಮ್ಮಲ್ಲಿ ಇರತಕ್ಕಂಥದ್ದು ಏನಂತ ಹೇಳಿದ್ರೆ, ಕರುಗಳಿಗೆ ಮಾತ್ರ ಈ ಲಸಿಕೆ ನಾವು ಏನ್ ಇಂಟ್ರೊಡ್ಯೂಸ್ ಮಾಡಿದ್ವಿ, ಕರುಗಳಿಗೆ ಅದರ ಎಷ್ಟಂದ್ರೆ ವಯಸ್ಸು 4-8 ತಿಂಗಳಲ್ಲಿ ಇರತಕ್ಕಂಥ ಕರುಗಳಿಗೆ ಲಸಿಕೆ ಮಾಡಿದ್ರೆ ಆವಾಗ ಮಾತ್ರ ಈ ರೋಗನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಈ ರೋಗದ ರೋಗಾಣುಗಳು ಪ್ರಾಣಿಗಳ ದೇಹದಲ್ಲಿ ಕರುಗಳ ದೇಹದಲ್ಲಿ ಇರ್ತದೆ. ಯಾವಾಗ ಅವು ಪ್ರೌಢ ಅವಸ್ಥೆಗೆ ಬರ್ತವ, ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಆವಾಗ ಈ ರೋಗಾಣುಗಳು ಹೆಚ್ಚು ಉತ್ಪತ್ತಿಯಾಗಿ ರೋಗ ಉಂಟು ಮಾಡತಕ್ಕಂಥದ್ದು. ಅಲ್ಲಿವರೆಗೆ ರೋಗದ ಈ ರೋಗಾಣು ಲೇಟೆಂಟ್ ಸ್ಟೇಜ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ, ಆ ರೋಗಾಣುಗಳು ಸ್ತಬ್ಧ ಆಗಿರ್ತವೆ, ಶರೀರದಲ್ಲಿ ಸ್ತಬ್ಧವಾಗಿರ್ತವೆ. ಅಂತ ಇದು ಇದ್ದಾಗ ನಾವು ಆ ಕರುಗಳಿಗೆ ಲಸಿಕೆ ಮಾಡಿದಾಗ ಏನಾಗುತ್ತೆ, ಅವು ಪ್ರೌಢಾವಸ್ಥೆಗೆ ಬಂದು ಮೊದಲನೇ ಕರು ಹಾಕಿದಾಗ ಈ ರೋಗ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಾದರಿಯಲ್ಲಿ ನಾವು ಈಗ ನಮ್ಮ ಏನ್ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ

ಉಪಕಾರ ಮಾಡು, ಸಂಪತ್ತು ಬಂದಾಗ ಸತ್ಕಾರ ಮಾಡು, ಸಂಪತ್ತು ಬಂದಾಗ ಸತ್ಕಾರ ಮಾಡು, ಅಧಿಕಾರ ಬಂದಾಗ ಉಪಕಾರ ಮಾಡು. ವೈರಾಗ್ಯ ಬಂದಾಗ ತ್ಯಾಗವ ಮಾಡು, ವೈರಾಗ್ಯ ಬಂದಾಗ ತ್ಯಾಗವ ಮಾಡು, ನಾರದ ಗಡ್ಡೆಯ ಕ್ಷೇತ್ರಾಧಿಪತಿಯ, ನಾರದ ಗಡ್ಡೆಯ ಕ್ಷೇತ್ರಾಧಿಪತಿಯಲ್ಲಿ ಒಂದಾಗಿ ಕೂಡು, ಒಂದಾಗಿ ಕೂಡು, ಒಂದಾಗಿ ಕೂಡು, ಉಪಕಾರ ಮಾಡು, ಉಪಕಾರ ಮಾಡು, ಉಪಕಾರ ಮಾಡು, ಉಪಕಾರ ಮಾಡು. ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ, ಹೊಳೆಯ ದಾಟಿಸೋ ಅಣ್ಣ ಬಡವರ ಮಗಳಣ್ಣ, ಹೊಳೆಯ ದಾಟಿಸೋ ನನ್ನ ಬಡವರ ಮಗಳಣ್ಣ, ಸತ್ಯಶೀಲ ವಂತರ ಮಗಳಣ್ಣ ಈ ಲೋಕದೊಳಗೆ, ಸತ್ಯಶೀಲವಂತರ ಮಗಳಣ್ಣ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ. ಅಕ್ಕ ತಂಗಿದರು ಹಾರರ ಮಂದಿ ನನಗ ಹಿಡ್ಕೊಂಡು ಏಳು ಮಂದಿ, ಅಕ್ಕ ತಂಗಿದರು ಹರ ಆರು ಮಂದಿ ನನಗ ಹಿಡ್ಕೊಂಡು ಏಳು ಮಂದಿ, ನನಗಿಂತ ಚಲವರು ಇವರಣ್ಣ, ನನಗಿಂತ ಚಲವರು ಇವರು ನೋಡಣ್ಣ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ. ಬಾಳಿಯ ಬನದಾಗ ಬಾಳರು ತೊಟ್ಟಿಲ ಕಟ್ಟಿ, ಬಾಳಿಯ ಬನದಾಗ ಬಾಳರು ತೊಟ್ಟಿಲ ಕಟ್ಟಿ, ಬಾಲವಂತರು ಮಗಳು ನಾನನ್ನ ಈ ಲೋಕದೊಳಗೆ, ಬಾಳವಂತರ ಮಗಳು ನಾನನ್ನ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ, ಹೊಳೆಯ ದಾಟಿಸೋ ಅಣ್ಣ ಬಡವರ ಮಗಳಣ್ಣ, ಸತ್ಯಶೀಲವಂತರ ಮಗಳಣ್ಣ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ. ಲಿಂಬಿಯ ಬನದಾಗ ರಂಬೆರ ತೊಟ್ಟಿಲ ಕಟ್ಟಿ, ಲಿಂಬಿಯ ಬನದಾಗ ರಂಬೆರ ತೊಟ್ಟಿಲ ಕಟ್ಟಿ, ನಂಬಿಗುಳ್ಳ ಅವರ ಮಗಳನ್ನ ಈ ಲೋಕದೊಳಗೆ, ನಂಬಿಗುಳ್ಳವರ ಮಗಳನ್ನ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯ ದಾಟಿಸೋ. ಲಿಂಬಿಯ ಬನದಾಗ ರಂಬೆರ ತೊಟ್ಟಿಲ ಕಟ್ಟಿ, ಲಿಂಬಿಯ ಬನದಾಗ ರಂಬೆರ ತೊಟ್ಟಿಲ ಕಟ್ಟಿ, ನಂಬಿ ಉಳ್ಳವರ ಮಗಳನ್ನ ಈ ಲೋಕದೊಳಗೆ, ನಂಬಿ ಉಳ್ಳವರ ಮಗಳನ್ನ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬೇಗರಣ್ಣ, ಇದು ಒಮ್ಮೆ ಹೊಳೆಯೇ ದಾಟಿಸೋ. ಎಳ್ಳು ಹಚ್ಚಿದ ಸಜ್ಜೆಯ ರೊಟ್ಟಿ ಎಣ್ಣೆ ಬದನೆಯ ಕಾಯಿ, ಎಳ್ಳು ಹಚ್ಚಿದ ಸಜ್ಜೆಯ ರೊಟ್ಟಿ ಎಣ್ಣೆ ಬದನೆಯ ಕಾಯಿ, ಇದು ಒಮ್ಮೆ ಉಂಡು ನೋಡಲ್ಲ ಈ ಲೋಕದೊಳಗೆ, ಇದು ಒಮ್ಮೆ ಉಂಡು ನೋಡಲ್ಲ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬಿಗರನ್ನ, ಇದು ಒಮ್ಮೆ ಹೊಳೆಯ ದಾಟಿಸೋ. ಅಡಕೆಯ ಬಣ್ಣದಾಗ ಗಿಡಕ ತೊಟ್ಟಿಲ ಕಟ್ಟೆ, ಅಡಕೆಯ ಬಣ್ಣದಾಗ ಗಿಡಕ ತೊಟ್ಟಿಲ ಕಟ್ಟೆ, ಕಡಕೊಳ ಮಡಿ ವಾಳರ ಮಗಳನ್ನ ಈ ಲೋಕದೊಳಗೆ, ಕಡಕೊಳ ಮಡಿ ವಾಳರ ಮಗಳನ್ನ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ ಅಂಬಿಗರನ್ನ, ಇದು ಒಮ್ಮೆ ಹೊಳೆಯ ದಾಟಿಸೋ, ಹೊಳೆಯ ದಾಟಿಸೋ ಎನ್ನ ಬಡವರ ಮಗಳಲ್ಲಣ್ಣ, ಹೊಳೆಯ ದಾಟಿಸೋ ಎನ್ನ ಬಡವರ ಮಗಳಣ್ಣ, ಸತ್ಯಶೀಲವಂತರ ಮಗಳನ್ನ ಈ ಲೋಕದೊಳಗೆ, ಇದು ಒಮ್ಮೆ ಹೊಳೆಯ ದಾಟಿಸೋ, ಇದು ಒಮ್ಮೆ ಹೊಳೆಯ ದಾಟಿಸೋ. ದಿಗಂಬರ್ ಪಾಂಚಾಳ್ ಅವರಿಂದ ತತ್ವ ಪದಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಇನ್ನೊಂದು ತತ್ವ ಪದ. ಎಷ್ಟು ಕಾಡ್ತಿದೆ ಕಾಡವ್ವ ನೀನು, ಎಷ್ಟು ಕಾಡ್ತಿದೆ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಎಷ್ಟು ಕಾಡ್ತಿದೆ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಕಾಡಿ ಕಾಡಿ ನೋಡವ್ವ ನೀನು, ಕಾಡಿ ಕಾಡಿ ನೋಡವ್ವ ನೀನು, ಯಾಕೆ ಕಡೆಗದಿ ಸಾವವ್ವ, ಯಾಕೆ ಕಡೆಗದಿ ಸಾವವ್ವ, ಎಷ್ಟು ಕಾಡ್ತಿದಿ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಕಾಡಿ ಕಾಡಿ ನೋಡವ್ವ ನೀನು, ಯಾಕೆ ಕಡೆಗದಿ ಸಾವವ್ವ, ಕಾಡ್ತೀನಿ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ. ಮಾಯದ ಸಂಸಾರ ಮನೆಯವ್ವ, ಮಾಯದ ಸಂಸಾರ ಮನೆಯವ್ವ ತಂಗಿ, ಇದು ಮೀರಿದವರ ಶಾಪ ಹರಿಯವ್ವ, ಮಾಯದ ತೊಗಲಿನ ಚೀಲವ್ವ ಇದು, ಮಾಯದ ತೊಗಲಿನ ಚೀಲವ್ವ ಇದು, ಜೀವ ಪರಿಮರ್ಕ ಜೋಡವ್ವ, ಎಷ್ಟು ಕಾಡ್ತೀನಿ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಎಷ್ಟು ಕಾಡ್ತೀನಿ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಎಲವಿನ ಹಂದರ ಮನೆಯವ್ವ, ಎಲವಿನ ಹಂದರ ಮನೆಯವ್ವ ಇದು ರಕ್ತ ಮಾಂಸದ ಊರವ್ವ ತಂಗಿ ಊರವ್ವ, ಎಲವಿನ ಹಂದರ ಮನೆಯವ್ವ ತಂಗಿ ಇದು ರಕ್ತದ ಮಾಂಸದ ಊರವ್ವ, ಊರಿಗೆ ಒಂಬತ್ತು ದಾರವ್ವ, ಊರಿಗೆ ಒಂಬತ್ತು ದಾರವ್ವ ಇದರ ನೆಲೆಕೊಂಡವನಿಗೆ ಗೋರಿರುವವ್ವ, ಎಷ್ಟು ಕಾಡ್ತೀನಿ ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ, ಕಾಡಿ ಕಾಡಿ ನೋಡವ್ವ, ಕಾಡಿ ಕಾಡಿ ನೋಡವ್ವ ನೀನು, ಯಾಕೆ ಕೆಳಗದಿ ಸಾವವ್ವ, ಕಾಡವ್ವ ನೀನು, ಕಾಡಿದಷ್ಟು ನನಗೆ ಪಾಡವ್ವ. ಒಲಗುಂದ ವಲ್ಲವ ಆದಿನ ಒಲಗುಂದ ವಲ್ಲವ ಗುರುನಾಗಲಿಂಗನ ಬಲ್ಲವ ತಂಗಿ ಬಲ್ಲವ ಮೇದಿ ಒಳಗೆ ಓದಿ ನೋಡವ ಆದಿ ನವರ ಗುಂದ ಬಲ್ಲವ ಗುರುನಾಗಲಿಂಗನ ಬಲ್ಲವ ಎಷ್ಟು ಕಾಡ್ತಿದಿ ಕಾಡವ್ವ ನೀನು ಕಾಡಿದ ನನಗೆ ಕಾಡವ್ವ ಎಷ್ಟು ಕಾಡ್ತಿದಿ ಕಾಡವ್ವ ನೀನು ಕಾಡಿದ ನನಗೆ ಕಾಡವ್ವ ಕಾಡಿ ಕಾಡಿ ನೋಡವ್ವ ಕಾಡಿ ಕಾಡಿ ನೋಡವ್ವ ನೀನು ಯಾಕೆ ಕಡೆಗದಿ ಸಾವುವ್ವ